ಅಂಧ ಎಂತ ಚಂದ ಸಾಯಿ ಬಾಬಾ, ನಿನ್ನ ನೋಡಲೆರಡು ಕಣ್ಣು ನನಗೆ ತಾಲದಯ್ಯ, ಇನ್ನು ಇನ್ನು ನೋಡುವಾಸೆ ತುಂಬಿತಯ್ಯ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ತಾಲದಯ್ಯ, ಅಭಯ ಹಸ್ತ ನೋಡಿ ಜೀವ ತಣ್ಕುಣೀತಯ್ಯ, ನಿಮ್ಮ ಪಾದ ಕಮಲದಲ್ಲಿಯೇ ಚಿರವು ಬಾಗಿತಯ್ಯ, ಎಂತ ಅಂದ ಎಂತ ಚಂದ ತಾಯಿ ಬಾಬಾ, ನಿನ್ನ ನೋಡಲೆರಡು ಕಣ್ಣು ನನಗೆ ತಾಲದಯ್ಯ, ಎಂತ ಶಕ್ತಿ ನಿನ್ನಲಿದೆಯೋ ತಾಯಿ ಬಾಬಾ, ನಿನ್ನ ನೋಡಿ ಹಾಡೋ ಆಸೆ ನನಗೆ ಬಂದಿತಯ್ಯ, ರತ್ನದಂತ ಮಾತುಗಳನ್ನು ಆಡಿತಯ್ಯ, ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿತಯ್ಯ, ಎಂತ ಅಂದ ಎಂತ ಚಂದ ಸಾಯಿ ಬಾಬಾ, ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಯ್ಯ, ನೀನು ಬೇಗ ಬಂದು ನೆಲೆಸು ಅಲ್ಲಿ ಸಾಯಿ ಬಾಬಾ, ಬೇರೆ ಏನು ಬೇಕು ಎಂದು ಬೇರೆ ನಯ್ಯ, ನಿನ್ನ ಕರುಣೆಯಿಂದ ಮುಕ್ತಿಯನ್ನು ತೋರಿತಯ್ಯ, ಎಂತ ಅಂದ ಎಂತ ಚಂದ ಸಾಯಿ ಬಾಬಾ, ನಿನ್ನ ನೋಡಿ